ಈ ಅನ್ನಮಯ ಕೋಶವು ತಾನಾಗಲಾರನು, ನಿತ್ಯ ಶುದ್ಧನಾದ ಆತ್ಮನು ಈ ಅನ್ನಮಯ ಕೋಶವು ತಾನಾಗಲಾರನು. ಎಂಥ ಅನ್ನಮಯ ಕೋಶ? ಮತ್ತು ಮುಂದೆ ಅನ್ವಯ, ಅಯಂ ಅನ್ನಭವನ ದೇಹ, ಅಯಂ ಅನ್ನಭವನ ದೇಹ, ಅನ್ನಮಯಸ್ತು ಕೋಶ ಚ ಅನ್ನೇನ ಜೀವತಿ ತದ್ವಿಹೀನ ವಿನಶ್ಯತಿ. ಏನಿದು ಅನ್ನಮಯ ಕೋಶ ಅಂದ್ರೆ ಹೇಳ್ತಾರೆ, ಇದು ದೇಹ, ಸ್ಥೂಲ ದೇಹ, ಅನ್ನದಿಂದ ಪ್ರಾಪ್ತವಾದ ದೇಹ, ಅನ್ನಭವನ ಅನ್ನದಿಂದ ಉಂಟಾದ ದೇಹ. ಅನ್ನಮಯಸ್ತು ಕೋಶ, ಅನ್ನಮಯ ಕೋಶವೆಂದು ಪ್ರಸಿದ್ಧವಾದಂಥದ್ದು. ಚ ಮತ್ತು ಅನ್ನೇನ ಜೀವತಿ, ಅನ್ನದಿಂದಲೇ ಬದುಕಿ ಉಳಿಯುವಂಥದ್ದು. ತದ್ವಿಹೀನ, ಅದು ಇಲ್ಲದೆ ಹೋದಲ್ಲಿ ವಿನಶ್ಯತಿ. ಅಂತಹ ಈ ಅನ್ನಮಯ ಕೋಶ ಏನಿದೆ, ಇದರೊಳಗೆ ತ್ವಕ್, ಚರ್ಮ, ಮಾಂಸ, ರುಧ, ಅಸ್ಥಿ, ಪುರೀಷ ರಾಶಿ, ನರಗಳು, ಸ್ನಾಯುಗಳು, ಮಾಂಸ, ಚರ್ಮ, ಇವುಗಳೆಲ್ಲರೂ ತುಂಬಿಕೊಂಡಿರುವಂತಹ ರಾಶಿ ಇದು. ನಿತ್ಯ ಶುದ್ಧ ಆತ್ಮನು ಆಗಲಾರನು. ಅರ್ಥ ಆಯ್ತಾ ಕನೆಕ್ಷನ್? ಈಗ ನಿತ್ಯ ಶುದ್ಧ ಆತ್ಮನು ಇದು ಆಗಲಾರನು, ಏಕೆಂದರೆ ಇದು ಅಶುದ್ಧ, ಇದು ಮಾಂಸಾದಿಗಳಿಂದ ತುಂಬಿಕೊಂಡಿರುವಂತಹ ರಾಶಿ, ದಿನದಿನವೂ ಕೊಳತು ಹೋಗುವಂತಹ ಸ್ವಭಾವದ್ದು, ಅನೇಕ ವಿಕಾರಗಳಿಂದ ಕೂಡಿದ್ದು. ಆದರೆ ಆತ್ಮ ನಿತ್ಯ ಶುದ್ಧ, ನಿತ್ಯ ಶುದ್ಧ ಆತ್ಮನು ಈ ಪ್ರಕಾರವಾದಂತಹ ಕೊಳಕು ಶರೀರವು ಹೇಗಾಗಲಿಕ್ಕೆ ಸಾಧ್ಯ? ಆಗುವುದು ಅಂದ್ರೆ ಏನು? ಆತ್ಮನ ಸಹಜತೆ ಇದು ಅಲ್ಲ. ಎಷ್ಟು ಶಬ್ದ ಮಾಡ್ತಾವಲ್ಲ, ತಗದ್ರೆ ಶಕೆ ಆಗುತ್ತೆ. ಈ ರಾಮ ಎರಡು ತಿಂಗಳು ತೆಗಿಬೇಕು, ನೀವು ಹೆಂಗ್ರೆ ತೆಗಿತೀರಲ್ಲಿ, ನಿಮಗೆ ಇದು ಹೆವನ್ ಅಂತ ಕಾಣ್ತಾ ಬಹುಶಃ. ವಿಜಯಪುರ, ಕಲಬುರಗಿ ಅವರಿಗೆಲ್ಲ ಇದು ಸ್ವರ್ಗ. ಆತ್ಮನೂ ನಿತ್ಯನೂ ಶುದ್ಧನು. ಈ ಅನ್ನಮಯ ಕೋಶ ಅನಾತ್ಮ, ಇದು ಕ್ಷಣಿಕ ಅಶುದ್ಧ. ಇಂತಹ ಅಶುದ್ಧವಾದ ಕೊಳತು ಹೋಗುವ ಅನೇಕ ಲಿಂಗಗಳಿಂದ ಅಂಗಗಳಿಂದ ಕೂಡಿದ ಈ ಅನ್ನದಿಂದ ಉತ್ಪತ್ತಿಯಾಗಿ ಅನ್ನವೂ ಇಲ್ಲದೆ ಹೋದರೆ ಸತ್ತು ಹೋಗುವಂತಹ ನಾಶವಾಗುವಂತಹ ಈ ಶರೀರವು ಹೇಗಾಗಲಿಕ್ಕೆ ಸಾಧ್ಯ? ಅಂದ್ರೆ ಅರ್ಥೇನು? ಇವು ಇಲ್ಲ ಅಂತಲ್ಲ, ಕೋಶಾದಿಗಳು ಇವೆ, ಆದರೆ ಈ ಕೋಶವು ಆತ್ಮನು ಆಗಲಿಕ್ಕೆ ಸಾಧ್ಯವಿಲ್ಲ, ಆತ್ಮನು ಇದನ್ನು ಹೊರತುಪಡಿಸಿ ಬೇರೆ ಇದ್ದಾನೆ ಅಂತ ತಾತ್ಪರ್ಯ. ಅನ್ನುವ ಈ ಅಭ್ಯಾಸವನ್ನು ಮಾಡುವಾಗ ಇದರಲ್ಲಿರುವಂತಹ ಕಡಿಮೆ ಮಾಡಿ ನೋಡೋಣ, ಇದರಲ್ಲಿರುವಂತಹ ಸಾಕು, ಇದರಲ್ಲಿ ಇರುವಂತಹ ಒಂದು ಗುಟ್ಟು ಏನು ಅಂದರೆ, ಈ ಅನ್ನಮಯ ಕೋಶವು ಆತ್ಮನು ಹೇಗೆ ಆಗಲಿಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆ, ನಾನು ಹೇಗೆ ಆಗಲಿಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಗುಟ್ಟು. ಅದನ್ನು ಓರಿಯೆಂಟೇಷನ್ ಮಾಡ್ಕೋಬೇಕು. ಇಂತಹ ಕೊಳತು ಹೋಗುವ ಈ ಶರೀರವು ಅನ್ನದಿಂದ ಹುಟ್ಟಿ ಅನ್ನದಲ್ಲಿ ಇದ್ದುಕೊಂಡು ಅನ್ನವನ್ನೇ ಪ್ರವೇಶವಾಗುವಂತಹ ನಾಶವಾಗುವಂತಹ ಈ ಶರೀರ, ಆತ್ಮನು ಹೇಗಾಗಲಿಕ್ಕೆ ಸಾಧ್ಯ? ನಿತ್ಯ ಶುದ್ಧ ಆತ್ಮನ ಅರ್ಥ ಏನು? ನಾನು ಹೇಗಾಗಲಿಕ್ಕೆ ಸಾಧ್ಯ? ಈ ಶರೀರದ ಇಷ್ಟೊಂದು ವಿಕಾರಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇದರರ್ಥ ಇಷ್ಟು ವಿಕಾರಗಳು ನನಗೆ ಗೊತ್ತಾಗ್ತಾ ಇವೆ ಅಂತ ಆಯ್ತಲ್ಲೋ. ಸ್ನಾಯುಗಳಿವೆ, ರಕ್ತ ಇದೆ, ಮೂಳೆ ಇದೆ, ಅಂಗಗಳಿವೆ, ವಿಕಾರಗಳಿವೆ, ಬಿ ಪಿ ವಿಕಾರ ಇದೆ, ಶುಗರ್ ವಿಕಾರ ಇದೆ, ಇವೆಲ್ಲನೂ ಗೊತ್ತಾಗ್ತವೆ. ಯಾವ್ಯಾವು ನನ್ನ ತಿಳುವಳಿಕೆಗೆ ಒಳಪಡುತ್ತವೆಯೋ ಅವು ತಿಳುವಳಿಕೆಗೆ ಯಾಕೆ ಒಳಗಪಡ್ತಾವೆ ಅಂದರೆ ಅವುಗಳನ್ನು ಬಿಟ್ಕೊಟ್ಟು ನಾನು ಬೇರೆ ಇದ್ದೀನಿ ಆವಾಗಲೇ ತಿಳುವಳಿಕೆ ಆಗ್ತದೆ. ಹೆಬ್ಬೆರಳನ್ನು ಬಿಟ್ಟುಕೊಟ್ಟು ನಾನು ಬೇರೆ ಇದ್ದಾಗಲೇ ಹೆಬ್ಬೆರಳಿನ ತಿಳುವಳಿಕೆ ನನಗೆ ಮೂಡುತ್ತದೆ. ಈ ಬೆರಳಿಗೆ ನೋಡಿ, ಈ ಬೆರಳಿಗೆ ಬೆರಳಿನ ಅರಿವಿದೇನು ಕೇಳಿ. ನಾಲಿಗೆಗೆ ನಾಲಿಗೆಯ ಅರಿವಿಲ್ಲ, ಕಣ್ಣಿಗೆ ಕಣ್ಣಿನ ಅರಿವಿಲ್ಲ, ಕಿವಿಗಳಿಗೆ ಕಿವಿಗಳ ಅರಿವಿಲ್ಲ. ಆದರೆ ಇವುಗಳೆಲ್ಲವುಗಳ ಅರಿವು ನನಗಿದೆ, ಏಕೆಂದರೆ ಇವುಗಳನ್ನು ಹೊರತುಪಡಿಸಿ ನಾನು ಬೇರೆ ಇದ್ದೇನೆ. ದಿಸ್ ಲಾಜಿಕ್ ಈಸ್ ಇನ್ಎವಿಟಬಲ್. ಸಾರ್ವತ್ರಿಕ ಅನುಭವದಲ್ಲಿ ಈ ತರ್ಕವನ್ನು ನಾವು ಅಲ್ಲಗಳಲಿಕ್ಕೆ ಆಗೋದಿಲ್ಲ. ಹೀಗಾಗಿಯೇ ಅನ್ವಯ ವ್ಯತಿರೇಕ ಮಾಡುವಾಗ ನಾನು ಇಟ್ಕೊಂಡೇ ಮಾಡಬೇಕು. ನಾನು ಅದನ್ನು ಬಿಟ್ಕೊಟ್ಟು ಮಾಡಿದರೆ ನಿಮಗೆ ತಡ ಹತ್ತೋದಿಲ್ಲ ಅನ್ಕೋಬೇಕು. ಅನ್ಕೊಂಬುದೇನು, ಅದನ್ನು ಗುರುತಿಸ್ಬೇಕು. ಏನು ಗುರುತಿಸೋದು? ಈ ಶರೀರ ನಾನು ಮೊದಲು ಇದು ಸ್ಪಷ್ಟ ಆಗಬೇಕು. ಆಮೇಲೆ ಪ್ರಶ್ನೆ, ಈ ಶರೀರ ನೀನು ಅಲ್ಲ, ನಾನೇ ತಾನೇ ಈ ಶರೀರ. ಬೇರೆ ಯಾರಾದರೂ ಬಂದ್ಬಿಟ್ಟು ನಾನು ಶರೀರ ಅಂತ ಹೇಳಿಕಾಗ್ತದ? ಈ ನಿಮ್ಮ ಶರೀರ ಇದೆ, ಇದನ್ನು ನಾನು, ಆ ಶರೀರ ನಾನು ಅಂತ ಹೇಳಿಕಾಗ್ತದ? ಆ ಶರೀರ ಅವರವರಿಗೆ ಸೇರಿದಂತೆ, ನನ್ನ ಶರೀರವು ಇದು ನನಗೆ ಸೇರಿದ್ದು, ಇದು ನಾನು. ಎನಿ ಆಬ್ಜೆಕ್ಷನ್? ಎನಿ ಆಬ್ಜೆಕ್ಷನ್ ಇಲ್ಲ. ಮುಂದೆ ನೋಡಿ ಮಜ್ಜ, ಪುನಃ ಪ್ರಶ್ನೆ ಮಾಡಬೇಕು. ಇದು ನೀನ ಅಥವಾ ನಿನ್ನ ಅರಿವಿಗೆ ಒಳಪಟ್ಟಿದೀಯ? ನಿನ್ನ ತಿಳುವಳಿಕೆಗೆ ಒಳಪಟ್ಟಿದೆಯೋ ಅಥವಾ ಅದು ನೀನೇನೋ? ತಿಳುವಳಿಕೆ ಏನೇನು ತಿಳುವಳಿಕೆಗಳು? ಅದು ಬೆಳೆಯುತ್ತೆ ಹಾಗೆ, ಅದು ಉಳಿದದೆ ಹಾಗೆ, ಅದರ ಧರ್ಮಗಳೇನು, ಅದರ ವಿಕಾರಗಳೇನು, ಜ್ವರ ಅಂದ್ರೇನು, ಕೆಮ್ಮಂದ್ರೇನು, ನೆಗಡಿ ಅಂದ್ರೇನು, ಶೀತ ಅಂದ್ರೇನು, ಹೇಗೆ ವಿಕಾರಗಳಾಗ್ತಾ ಇವೆ, ಹೇಗೆ ಬೆಳವಣಿಗೆ ಆಗ್ತಾ ಇದೆ, ಹೇಗೆ ಮರೆವು ಆಗ್ತದೆ, ಹೇಗೆ ಎಡು ಬೀಳುತ್ತದೆ, ಎಡು ಬಿದ್ದಂಥ ಶರೀರ ಪುನಃ ಮತ್ತೆ ಹೇಗೆ ಸಂಭಾಳಿಸಿಕೊಳ್ಳುತ್ತದೆ, ಪುನಃ ಎದ್ದಿರುತ್ತದೆ, ಇವೆಲ್ಲವೂ ನಮ್ಮ ತಿಳುವಳಿಕೆಯಲ್ಲಿವೆಯೋ? ಏನು ನಾನೇನು? ಹಾಗಾದರೆ ಈ ಅನ್ನಮಯ ಕೋಶದ ಈ ಅಷ್ಟೂ ವಿಕಾರಗಳು ನನ್ನ ತಿಳುವಳಿಕೆಗೆ ಒಳಪಟ್ಟಿವೆ. ಇದರರ್ಥ ನಾನು ಇವುಗಳ ತಿಳುವಳಿಕೆ ಉಳ್ಳವನು, ನಾನು ಇವುಗಳನ್ನು ಬಿಟ್ಕೊಟ್ಟು ಬೇರೆ ಇದ್ದೇನೆ. ಇದು ಅನ್ವಯ ವ್ಯತಿರೇಕ. ಮೊದಲು ಅನ್ವಯ ಆಗಬೇಕು, ಆನಂತರ ವ್ಯತಿರೇಕವಾಗಬೇಕು. ವ್ಯತಿರೇಕವಾದಾಗ ಏನು ಅನ್ವಯ ಆಗಿರ್ತದೆ ಅನ್ನೋದನ್ನು ಗುರುತಿಸಬೇಕು. ಪ್ರಾಣವು ಅನ್ವಯವಾಗಿರುತ್ತದೆ. ಅನ್ನಮಯದಿಂದ ವ್ಯತಿರೇಕ ಮಾಡಿಕೊಂಡು ಪ್ರಾಣಮಯ ಕೋಶದಲ್ಲಿ ಅನ್ವಯ ಆಗಿರ್ತದೆ. ಅಲ್ಲಿ ಮತ್ತೆ ಪ್ರಶ್ನಿಸ್ಬೇಕು, ನೀನು ಪ್ರಾಣಮಯವೇ ಅಂದ್ರೆ ನಿನ್ನ ಅರ್ಥ ಪ್ರಾಣವೇ ನೀನ, ಅಥವಾ ನಿನ್ನ ತಿಳುವಳಿಕೆಯಲ್ಲಿ ಪ್ರಾಣ ಇದೆಯಾ? ನಿನ್ನ ತಿಳುವಳಿಕೆಯಲ್ಲಿ ಪ್ರಾಣ ಇದೆ, ಇದರರ್ಥ ಅವುಗಳನ್ನು ಹೊರತುಪಡಿಸಿ ನೀನು ತಿಳುವಳಿಕೆ ಉಳ್ಳವನು ಬೇರೆ ಇದ್ದೀಯಾ? ನಾನದನ್ನು ಇನ್ನು ಬಿಟ್ಕೊಟ್ಟೆವು, ನಾನು ಇದೆಯೋ ಏನು ಬಿಟ್ಕೊಟ್ಟಿದ್ದೇವೋ, ಇದೆ ಅದು ಬಿಡಬಾರ್ದು. ಅದನ್ನು ಅದೇ ಕೊನೆಗೆ ಪ್ರತ್ಯೇಕ ಆತ್ಮ ಅಂತ ಸಿದ್ಧ ಆಗ್ತದೆ. ಜನ ಫಿಲಾಸಫಿಯನ್ನು ಅಕಾಡೆಮಿಕಲಿ ಕಲಿತಾ ಇರುವಾಗ ಅವರು ಹೇಗೆ ಕಲಿತಾರೆ ಅಂತಂದರೆ, ನಾನು ಬಿಟ್ಕೊಟ್ಟೆ ಕಲಿತ. ಏಕೆಂದರೆ ಬ್ರೈನ್ ವಾಷಿಂಗ್ ಸ್ಟೇಟ್ಮೆಂಟ್ ಇದೆ. ಏನು ಅಂದರೆ, ನಾನು ಅಂದರೆ ಅಹಂಕಾರ, ಅಹಂಕಾರ ಇರಬಾರ್ದು, ಅದ್ಗಳು ಏನು ಬಿಟ್ಕೊಡ್ಬೇಕು, ನಾನು ಬಿಟ್ಟು ಬಿಟ್ಟೇ ಬಿಟ್ಟ ಬಿಟ್ಟೇ ಬಿಟ್ಟ. ನೀವು ಹೇಳಿ, ಪೂರಾ ಜ್ಞಾನವು ಎಲ್ಲಿ ಪರಿಸಮಾಪ್ತವಾಗ್ತದೆ? ನಾನು ಎಲ್ಲಿ ಪರಿಸಮಾಪ್ತ? ಮೊದಲಿನ ನಾನು ಅಸೋಸಿಯೇಟೆಡ್ ನಾನು, ಅಭಿಮಾನಿತ ನಾನು, ಕೊನೆಗೆ ಸಿದ್ಧವಾದ ನಾನು ನಿರ್ಲಿಪ್ತನ, ಅಲಿಪ್ತನ. ನಾನು ಬಿಟ್ಕೊಟ್ಟು ಹೇಗೆ ಸಾಧ್ಯ ಹೇಳಿ? ಆದ್ರೆ ಆ ನಾನೇ ಬೇರೆ, ಈ ನಾನೇ ಬೇರೆ. ಆ ನಾನು ಅಭಿಮಾನಿತ ನಾನು, ಅಭಿಮಾನ ಯಾವತ್ತಿಗೂ ಕೂಡ ಭ್ರಮಿತವಾದ ಅಭಿಮಾನ, ಆರೋಪಿತವಾದ ಅಭಿಮಾನ. ಈ ಅಂಗವಸ್ತ್ರ, ಇದು ಅಂಗವಸ್ತ್ರವೋ, ಏನ್ ನಾನೇ ಅಂಗವಸ್ತ್ರ, ಇದು ನಾನೇ ಅಂಗವಸ್ತ್ರ ಅಂತ ಆಗಿದ್ದೆ ಆದರೆ ಎಲ್ಲೋ ಏನೋ ಅಪಸ್ವರ ಅಂತ ಕೇಳಿಸೋದಿಲ್ವೋ? ಎಲ್ಲೋ ಲೆಕ್ಕಾಚಾರ ತಪ್ಪಿದೆ ಅಂತ ಕೇಳಿಸೋದಿಲ್ವೋ? ಎಲ್ಲೋ ಯಾವುದೋ ಒಂದು ಲೂಸ್ ಆಗಿದೆ ಅಂತ ಅನಿಸೋದಿಲ್ವೋ? ಹೇಗೆ ನಾನೇ ಅಂಗವಸ್ತ್ರ ಅನ್ನೋದು ಸಾಧ್ಯ ಇಲ್ಲ. ನನ್ನ ಜೊತೆ ಅಂಗವಸ್ತ್ರ ಇರಬಹುದು, ನನ್ನ ಉಪಯೋಗಕ್ಕೆ ಅಂಗವಸ್ತ್ರ ಇರಬಹುದು, ಅದು ನಾನೇ ಆಗಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಬಿಟ್ಟುಕೊಟ್ಟು ನಾನು ಬೇರೆ ಇದ್ದೇನೆ, ನನ್ನನ್ನು ನಾನು ಬೇರ್ಪಡಿಸಿಕೊಂಡು ಇರುವಿಕೆ ಅನ್ನುವಂಥದ್ದೇನಿದೆಯೋ ಆ ಇರುವಿಕೆಗೂ ಈ ಅಂಗವಸ್ತ್ರಕ್ಕೂ ಏನೂ ಸಂಬಂಧ ಇಲ್ಲ. ಈಗ ಅಂಗವಸ್ತ್ರ ವ್ಯತಿರೇಕವಾಯಿತು, ನಾನು ಅನ್ವಯವಾಯಿತು. ಹಾಗೆಯೇ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವುಗಳನ್ನು ನಾವು ವ್ಯತಿರೇಕ ಮಾಡಿಕೊಂಡು ಮಾಡಿಕೊಂಡು ಅನ್ವಯ ಮಾಡ್ತಾ ಹೋದಂತೆ ಕೊನೆಗೆ ಎಲ್ಲಿ ಸ್ತಬ್ಧವಾಗ್ತದೆ? ತಾನೇ ತನ್ನಲ್ಲಿ ತನ್ನಂತೆಯೇ ಸ್ತಬ್ಧವಾಗಿಬಿಡ್ತದೆ. ಅದು ಅಂತಿಮ ಘಟ್ಟ. ಪ್ರತ್ಯಗಾತ್ಮ ಅಂತ ಉಪನಿಷತ್ತು ಪ್ರಯೋಗ ಮಾಡ್ತದೆ ಶಬ್ದವನ್ನು. ಪ್ರತ್ಯಗಾತ್ಮ, ಅತ್ಯಂತ ಒಳಗಿನ ಆತ್ಮನಿಗೆ ಪ್ರತ್ಯಗಾತ್ಮ ಅಂತ ಕರೀತಾರೆ. ಓ, ಹೊರಗೆ ಎಷ್ಟು ಆತ್ಮ ಇವೆ, ಯಾವಾಗ ಯಾವಾಗ ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗಿ ನೀನು ನಿಂತಿರ್ತೀಯೋ ಅವೆಲ್ಲ ಹೊರಗಿನ ಆತ್ಮಗಳು. ಅನ್ನಮಯ ಕೋಶಕ್ಕೆ ನಿಂತುಕೊಂಡಾಗ ಅನ್ನಮಯ ಆತ್ಮ, ಪ್ರಾಣಮಯದಲ್ಲಿ ನಿಂತುಕೊಂಡಾಗ ಪ್ರಾಣಮಯ ಆತ್ಮ, ಮನಸ್ಸಲ್ಲಿ ನಿಂತುಕೊಂಡಾಗ ಮನೋಮಯ ಆತ್ಮ, ಬುದ್ಧಿಯಲ್ಲಿ ನಿಂತುಕೊಂಡಾಗ ಬುದ್ಧಾತ್ಮ. ಹೀಗೆ ಆ ಕೋಶಗಳಲ್ಲಿ ಆ ಆತ್ಮ ಅನಿಸಿಕೊಂಡಿದ್ದಾಗ್ಯೂ ಕೂಡ ಇದೊಂದು ಬ್ಯೂಟಿಫುಲ್ ಕ್ರಮ, ಅನ್ವಯ ವ್ಯತಿರೇಕ. ಈ ಕ್ರಮದಲ್ಲಿ ಇದು ಆವುದು ನಾನಲ್ಲ ಅಂತ ಸಿದ್ಧವಾಗ್ತದೆ ಪ್ರತ್ಯಗಾತ್ಮ. ಅದನ್ನು ನಾವು ಸ್ವಲ್ಪ ಇಲ್ಲಿ ಲಕ್ಷ ಇಟ್ಕೋಬೇಕು. ಹೀಗಾಗಿ ಸ್ವಯಂ ಭವಿತು ನ ಅರ್ಹತಿ ನಿತ್ಯ ಶುದ್ಧ ಆತ್ಮ, ಸ್ವಯಂ ಭವಿತು ನ ಅರ್ಹತಿ. ಇಂತಹ ಶುದ್ಧ ಬುದ್ಧನಾದಂತಹ ನಿತ್ಯನಾದಂತಹ ಆತ್ಮನು ಈ ಕೊಳತು ಹೋಗುವ ಶರೀರವು ತಾನಾಗಲಿಕ್ಕೆ ಸ್ವಯಂನ ಭವತಿ, ತಾನಾಗಲಿಕ್ಕೆ ಸಾಧ್ಯವಿಲ್ಲ. ಪೂರ್ವಜನೇಹೇ ಬರ್ಕೊಡ್ರಿ, ಪೂರ್ವಜನೇಹೇ, ಪೂರ್ವಜನೇಹೇ ಅಪಿ ನ ಅಸ್ತಿ, ಪೂರ್ವಜನೇಹೇ ಅಪಿ ಅಯಂ ನ ಅಸ್ತಿ. ಎರಡನೇ ವಾಕ್ಯ ಇದು, ಮುಂದಿನ ಶ್ಲೋಕ ಗೊತ್ತಾಯ್ತಾ? ನಿಮ್ಮದು ಶ್ಲೋಕ ಇಲ್ಲ ಅಂತ ತಿಳ್ಕೊಂಡು ಡೈರೆಕ್ಟ್ ಆಗಿ ಅನ್ವಯ ಬರೆಸ್ತಾ ಇದ್ದೆ. ಮೃತೇಹೇ ಅಧಿ ಅಪಿ ನ ಅಸ್ತಿ, ಮೃತೇಹೇ ಅಧಿ ಅಪಿ ನ ಅಸ್ತಿ. ಜಾತ ಕ್ಷಣ ಕ್ಷಣ ಗುಣಃ, ಜಾತ ಕ್ಷಣ ಕ್ಷಣ ಗುಣಃ, ಅನಿಯತ ಸ್ವಭಾವ ನ ಏಕಃ ಘಟವಚ್ಚ ಜಡಃ, ಘಟವಚ್ಚ ಜಡಃ ಕಾಮ ಪರಿದೃಶ್ಯಮಾನಃ ಭಾವ ವಿಕಾರ ವೇತ್ತ ಸ್ವಾತ್ಮ ಕಥಂ ಭವತಿ, ಸ್ವಾತ್ಮ ಕಥಂ ಭವತಿ. ಈಗ ನೋಡ್ರಿ ಅನ್ವಯ ಅರ್ಥ ಭಾವಾರ್ಥ. ಜನೇಹೇ ಪೂರ್ವಮಪಿ ಅಯಂ ನ ಅಸ್ತಿ, ಜನ್ಮಿಸುವ ಪೂರ್ವದಲ್ಲಿ ಇದು ಇದ್ದಿದ್ದಿಲ್ಲ. ಟೆಕ್ನಿಕಲಿ ವಿಚಾರ ಮಾಡಿದರೆ ಈ ದೇಹ ಹುಟ್ಟುವ ಪೂರ್ವದಲ್ಲಿ ಇದ್ದಿದ್ದಿಲ್ಲ. ಮೃತೇಹೇ ಅಧಿ ಮರಣಾನಂತರ ಅಪಿ ಕೂಡ ನ ಅಸ್ತಿ, ಮರಣವಾದ ನಂತರ ಇರುವುದಿಲ್ಲ, ಜನ್ಮಿಸುವ ಪೂರ್ವದಲ್ಲಿ ಇದ್ದಿದ್ದಿಲ್ಲ. ನಾಶವಾದ ನಂತರ ಇರುವುದಿಲ್ಲ. ಮತ್ತು ಈಗ ಹೆಂಗಿದೆ? ಜಾತ ಕ್ಷಣ ಕ್ಷಣ ಗುಣ. ಜನ್ಮಿಸಿದ ನಂತರ ಆ ಕ್ಷಣ ಹೇಗಿರಬೇಕು ಹಾಗಿರ್ತದೆ. ಆ ಕ್ಷಣ ಹೇಗಿರಬೇಕು ಹಾಗಿರ್ತದೆ ಶರೀರ. ಇದನ್ನು ವ್ಯಾಪಕವಾಗಿ ನಾವು ಹೇಳ್ತೀವಿ, ಕೂಸ ಆಗಿರ್ತದೆ, ಮಗು ಆಗಿರ್ತದೆ, ಬಾಲವಾಗಿರ್ತದೆ, ಯುವಕನಾಗಿ ಅಥವಾ ಯುವತಿ ಆಗಿರ್ತದೆ. ಇದನ್ನು ದೀರ್ಘವಾಗಿ ಜಗ್ಗಿ ಹೇಳೋದು. ಇದನ್ನು ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಆ ಕ್ಷಣ ಹೆಂಗಿರ್ಬೇಕು ಆ ಗುಣದಿಂದ ಇರ್ತದೆ. ಅದು ಈ ಕ್ಷಣ ಯಾವ ಗುಣದಿಂದ ಇದೆ, ಮುಂಚೆ ಈ ಗುಣದಿಂದ ಇದ್ದಿದ್ದಿಲ್ಲ, ಮುಂಚಿರುವ ಗುಣದಿಂದ ಬದಲಾಗಿ ಈ ಗುಣ, ಈ ಗುಣದಿಂದ ಬದಲಾಗಿ ಈ ಗುಣ, ಈ ಗುಣದಿಂದ ಬದಲಾಗಿ ಈ ಗುಣ. ಇದರರ್ಥ ಏನು? ಕ್ಷಣ ಕ್ಷಣಕ್ಕೂ ಇದರ ಇರುವಿಕೆಯ ಗುಣ ಬದಲಾಗ್ತಾ ಇರ್ತದೆ. ಕ್ಷಣ ಕ್ಷಣ ಗುಣ, ಪ್ರತಿ ಕ್ಷಣವೂ ಗುಣ ಬದಲಿಸ್ಕೋತಾ ಇರ್ತದಪ್ಪ, ಕಲ್ಪನೆ ಮಾಡಿಕೊಡು. ಈ ಜನ್ಮಿಸಿದ ಶರೀರವು ಹೇಗೆ ಕ್ಷಣ ಕ್ಷಣವು ತನ್ನ ಗುಣವನ್ನು ಬದಲಿಸ್ಕೋತಾ ಇರ್ತದೋ, ಅದರ ಜೊತೆ ಜೊತೆಗೆ ನಾನು ಬದಲಾಗ್ತಾ ಇದ್ದು ಬಿಟ್ಟಿದ್ರೆ ಏನಾಗ್ತಿತ್ತು? ಇಲ್ಲ, ಏನು ಗೊತ್ತೇ ಇರ್ತಿದ್ದಿಲ್ಲ ನನಗೆ, ಯಾಕೆ ನಾ ಬದಲಾಗ್ಬಿಟ್ಟೇನೆ. ಈಗ ನಾನು ಕೂಸಾಗಿಂದ ಹಿಡ್ಕೊಂಡು ಮಗು ಆದಾಗ, ಮಗು ಆಗಿಂದ ಹಿಡ್ಕೊಂಡು ನಾನು ಬೆಳೆದ ಮಗು ಆದಾಗ, ಬೆಳೆದ ಮಗು ಆದ ಬ್ರಹ್ಮಚಾರಿ ಆದಾಗ, ಬ್ರಹ್ಮಚಾರಿ ಅವಸ್ಥೆಯಿಂದ ನಾನು ಯುವಕನಾದಾಗ, ಅಲ್ಲಿ ತನಕ ನಾವು ಬಂದಿದ್ದಾದರೆ ಅವುಗಳಲ್ಲಿ ಅದ್ರ ಜೊತೆ ಜೊತೆನೆ ನಾನು ಬದಲಾಗಿ ಹೋಗಿಬಿಟ್ಟಿದ್ದೆ. ಆದರೆ ಯಾವ ನಾನು ತಾಯಿಗೆ ಅಮ್ಮ ಅಂತ ಕರೆದಿದ್ದೇನೋ ಆ ಒಂದು ವರ್ಷ ಒಂದೂವರೆ ವರ್ಷದ ಸಮಯದಲ್ಲಿ, ಈಗ ಅಮ್ಮ ಅಂತ ಕರೆದ ಮುಂದಿನ ಕ್ಷಣವೇ ನಾನು ಬದಲಾಗಿ ಬಿಟ್ಟಿದ್ದೆ ಆಗಿದ್ದರೆ, ಮತ್ತೆ ಈಗ ಹೊಸ ಅಮ್ಮನಂತ ಕರಿಬೇಕು, ಹೊಸದಾಗಿ ಏನಂತ ಕರಿಬೇಕು ಆಕೆಗೆ? ಅವ್ರು ಬದಲಾಗಿದ್ದಾರ ಇಲ್ಲ ಅನ್ನೋದು ನನಗೆ ಸಂಬಂಧ ಇಲ್ಲ, ಯಾಕೆ ನಮಗೆ ಗೊತ್ತಾಗುದಿಲ್ಲ ಅವ್ರು ಬದಲಾಗಿದ್ದಾರೆ ಅಂತ. ನಾನು ಬದಲಾಗಿ ಬಿಟ್ಟೀನಿ ಅಂತ ಇಟ್ಕೊಳ್ರಿ, ನಾವು ಬದಲಾಗಿಲ್ಲ ಅದಕ್ಕೆ ಇಷ್ಟೆಲ್ಲ ಮಾತಾಡಿಕತ್ತೇನ. ಜೊತೆಗೆ ನಾವು ಬದಲಾಗಿ ಬಿಟ್ಟಿದ್ರೆ ನಾವು ಮಾತಾಡ್ತಿದ್ವಿ. ಅರ್ಥ ಏನು? ಅನ್ನಮಯ ಕೋಶದಲ್ಲಿ ಬದಲಾವಣೆಗಳಿವೆ, ಹುಟ್ಟು ಸಾವು ಮಧ್ಯ ಜಾತಕ್ಷಣ ಕ್ಷಣ ಕ್ಷಣ ಗುಣ ಇವು ಬದಲಾಗ್ತಾ ಇವೆ, ಆದ್ರೆ ನಾನು ಇವುಗಳಲ್ಲಿ ಬದಲಾಗದೇ ಇದ್ದೇನೆ. ಅದು ತಾತ್ಪರ್ಯ ಇಲ್ಲಿ, ನಾನು ಬದಲಾಗದೇ ಇದ್ದೇನೆ. ಈ ಮುಂದೆ ಏನು 25-30 ಶ್ಲೋಕಗಳು ಎಲ್ಲ ಹ್ಯಾಮರಿಂಗ್ ಶ್ಲೋಕಗಳಿವು. ಅದೇ ವಿಷಯವನ್ನು ಕೋಶ ಕೋಶ ಕೋಶ ಕೋಶ ಕಟ್ಟಿತಾ ಇರ್ತವೆ ಅಷ್ಟು ಶ್ಲೋಕಗಳು. ಹಾಕಪ್ಪು ಸಾಕು ಅನ್ಬೇಕು ನೀವು, ಅಷ್ಟರ ಮಟ್ಟಿಗೆ ಕಟ್ಟಿತವು. ಏಕೆಂದ್ರೆ ಜನ್ಮ ಜನ್ಮಾಂತರಗಳಿಂದ ನಾವು ಈ ವಿಷಯದಲ್ಲಿ ಕಟ್ಟಿಸ್ಕೊಂಡೇ ಇಲ್ಲ, ಮತ್ತು ನಾವು ಕಟ್ಕೋತ ಹೊಂಟೇವಿ ಕೋಶದ ಮೇಲೆ ಕೋಶದ ಮೇಲೆ ಕೋಶದ ಮೇಲೆ ನಾನಂತ ಕಟ್ಕೋತ ಹೊಂಟೇವಿ. ನಾ ಯಾರು ಕಟ್ಟದಿಲ್ಲ ನಮಗೆ, ಈಗ ಈ ಶ್ಲೋಕಗಳು ಕಟ್ಟಿತಾವೆ. ಹೇಗೆ ಆಗ್ಲಿಕ್ಕೆ ಸಾಧ್ಯ ನೀನು? ಜಾತ ಕ್ಷಣ ಕ್ಷಣ ಗುಣ. ಮುಂದಿನ ಶಬ್ದ ಯಾವುದು? ಅನಿಯತ ಸ್ವಭಾವ. ಈ ಮಾಂಸಮಯ ಶರೀರ, ಈ ಅನ್ನಮಯ ಶರೀರ, ಈ ಸ್ಥೂಲ ಶರೀರ, ಅನ್ನದಿಂದ ಹುಟ್ಟಿ ಅನ್ನದಲ್ಲಿಯೇ ಇದ್ದು ಅನ್ನದಲ್ಲಿಯೇ ಮತ್ತೆ ಮರಳಿ ಹೋಗುವಂತ ಶರೀರ, ಇದು ಅನಿಯತ ಸ್ವಭಾವ. ಇದಕ್ಕೆ ನಿಯತ್ ಅನ್ನೋದೇ ಇಲ್ಲ. ಶರೀರಕ್ಕನ ನಿಯತ್ತಿಲ್ಲ. ಈಗ ನಾವು ಅಂತೇವಿ, ನಿನ್ನೆಯ ನಾನೇ ಇವತ್ತು ಇದ್ದದ್ದು ಅಂತ ನಾವು ಅನ್ಕೋತೀವಿ. ವಿಜ್ಞಾನ ಬೇರೆನೇ ಹೇಳುತ್ತದೆ, ಒಂದೊಂದು ಕ್ಷಣಕ್ಕೂ ಕೂಡ ನಮ್ಮ ಒಳಗಿನ ರಕ್ತ ಬದಲಾಗ್ತದೆ ಒಂದೊಂದು ಕ್ಷಣವು. ಈ ಶೆಲ್ಲುಗಳಂತೇನಿವೆ, ಒಂದೊಂದು ಕ್ಷಣವೂ ಕೂಡ ಪರ್ ಸೆಕೆಂಡ್ ಇವು ಶೆಲ್ಲುಗಳು ಬದಲಾಗ್ತಾ ಇರ್ತವೆ. ಶಲ್ಲುಗಳ ಬದಲಾಗಿ ಅವನು ರಕ್ತ ಬದಲಾಗಿದೆ ಅಂತ ಅರ್ಥ. ರಕ್ತ ಬದಲಾಗಿದೆ ಅಂತಂದ್ರೆ ಶರೀರವೇ ಬದಲಾಗ್ತಾ ಇದೆ. ಹಾಗೆ ಪ್ರತಿ ಕ್ಷಣವೂ ಶರೀರ ಹುಟ್ಟುತ್ತದೆ, ಪ್ರತಿ ಕ್ಷಣವೂ ಸಾಯುತ್ತದೆ. ಮುಂಚಿನದು ನಾಶವಾಗದ ಹೊರತು ಬದಲಾಯಿತು ಅಂತ ಹೇಳಲಿಕ್ಕೆ ನಿನ್ನ ಕಡೆಯಿಂದ ಆಗೋದಿಲ್ಲ. ಮುಂಚಿನ ನಾಶ ಆಗಲೇಬೇಕು, ಈ ಮುಂಚಿನ ವಿಕಾರ ಅದು ವಿಕಾರ ಆಗಲೇಬೇಕು. ಆವಾಗಲೇ ನಾವು ಹೇಳ್ತೀವಿ ಅದು ನಾಶವಾಯಿತು, ಇದು ಫ್ರೆಶ್. ಪ್ರತಿ ಕ್ಷಣವೂ ರಕ್ತ ಬದಲಾಗ್ತಾ ಇದರರ್ಥೇನು? ಪ್ರತಿ ಕ್ಷಣವೂ ಹೊಸ ರಕ್ತ. ಪ್ರತಿ ಕ್ಷಣವೂ ಹೊಸ ರಕ್ತ ಇದರರ್ಥೇನು? ಪ್ರತಿ ಕ್ಷಣವೂ ಹೊಸ ನಾನು. ವಿಜ್ಞಾನ ಸಿದ್ಧ ಮಾಡಿ ತೋರಿಸಿದೆ, ಹೊಸ ಹೊಸ ನಾನು, ಪ್ರತಿ ಕ್ಷಣವೂ ಹೊಸ ನಾನು. ಆದ್ರೆ ಎಷ್ಟು ಸೂಕ್ಷ್ಮ ಇದೆ ಅಂತಂದ್ರೆ ನಮಗೆ ಹೊಸ ನಾನು ಅಂತ ಅನಿಸೋದೇ ಇಲ್ಲ. ಅದೆಷ್ಟು ಅನಿಸಿಬಿಡ್ತು ಅಂತಾರೆ ಮತ್ತೆ ಇನ್ಯಾರು? ನೀ ಮುಕ್ತೋಸಿ, ಬದ್ಧೋಸಿ ಅಲ್ಲ, ನೀನು ಮುಕ್ತೋಸಿ. ಅವ್ರು ಗುಜರಾತ್ ಹೇಳ್ತಾರೆ, ಸಾರೋ ಬದ್ಧೋಚಿ, ಸಾರೋ ಬದ್ಧೋಚಿ, ಸಾರೋ ಬದ್ಧೋಚಿ ಅಂದ್ರೆ ಎಲ್ಲ ಎಲ್ಲಾನು ಚೆನ್ನಾಗಿದೆ ಅಂದ್ರೆ ನಾನು ಬಂಧನದೊಳಗೆ ಹೆಂಗಿದ್ದೀನಿ? ಚೆನ್ನಾಗಿದ್ದೀನಿ. ಬದ್ಧೋಚ್ಛೆ, ಸಾರೋ ಬದ್ಧೋಚ್ಛೆ, ಎಲ್ಲವೂ ಚೆನ್ನಾಗಿದೆ. ಎಲ್ಲಿ? ಬಂಧನದೊಳಗೆ. ಒಪ್ತೀರಾ? ನಂಬ್ತೀರಾ? ಆ ಬದ್ಧು ಅನ್ನೋ ಶಬ್ದ ಹಂಗೆ ಅರ್ಥ ತೋರಿಸ್ತದೆ. ಬಂಧನದಲ್ಲಿ ಇದ್ದವರೆಲ್ಲ ಕೇಳಿ ನೋಡ್ರಿ, ಯಾಕರೇ ಬಂಧನ ಇದೆ ಅಂತಾರೆ ವಿನಃ ಚೆನ್ನಾಗಿದ್ದೀವಿ ಅಂತ ಹೇಳೋದಿಲ್ಲ. ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಯಾರಿಗೂ ಕೂಡ ಇನ್ನೂ ವಿವೇಕ ಜಾಗೃತ ಆಗಿಲ್ಲ. ಯಾರಿಗೆ? ಗುಜರಾತ್ನವ್ರಿಗೆ. ಅರವಿಂದ ಸುಮ್ಮನೆ ಹಾಸ್ಯವಾಗಿ ಜಗ್ಗೋದಷ್ಟೆ, ಏನಿಲ್ಲ ಅಂತದ್ವು. ನಾವು ಬದಲಾವಣೆಗಳನ್ನು ಗುರುತಿಸ್ತೇವೆ, ಇದರರ್ಥ ಬದಲಾವಣೆಗೆ ನಾವು ಒಳಪಡದೇ ಇದ್ದಾಗ ಮಾತ್ರ ಗುರುತಿಸಲಿಕ್ಕೆ ಸಾಧ್ಯ. ಆ ಬದಲಾವಣೆಗಳನ್ನು ಬಿಟ್ಕೊಟ್ಟು ನಾನು ಬೇರೆ ಇದ್ದಾಗ ಮಾತ್ರ ನಾನು ಗುರುತಿಸ ಸಾಧ್ಯ. ಆದ್ರೆ ಯಾವುದು ಬದಲಾಗ್ತಾ ಇದೆಯಲ್ಲ, ಅದು ಶರೀರ, ಅನ್ನಮಯ ಶರೀರ, ಅದು ಸ್ಥೂಲ ಶರೀರ, ಅದು ಅನಿಯತ ಸ್ವಭಾವ. ಅನಿಯತ ಸ್ವಭಾವ ಹಿಂಗೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಈ ಶರೀರ ಯಾವತ್ತು ಎಲ್ಲಿ ಗೊಟ್ಟಕ್ಕೆ ಹೆಂಗಾಗ್ತದೆ? ಯಾರಿಗೆ ಈ ಕಾಲು ಜಾರಿ ಬೀಳ್ತದೆ ಗೊತ್ತಾ? ಈ ಕೈ ಫ್ರಾಕ್ಚರ್ ಆಗ್ತದೆ ಗೊತ್ತಾ? ಗೊತ್ತಾಗುವುದಿಲ್ಲ. ಈಗಿನ ಕಾಲಕ್ಕೆ ಅಂದ್ರೆ ಪೂಜ್ಯ ಸ್ವಾಮೀಜಿಯವರು ಇವತ್ತಿನ ಆರೋಗ್ಯದ ದೃಷ್ಟಿಯಿಂದ ಹೇಳಬೇಕಂದ್ರೆ, ಬಿದ್ರೆ ಕಾಲು ಮುರಿಬೇಕು, ಹಿಂಗ್ ಕೈ ತಗಲಿಸಿದನ್ನ ಕೈ ಮುರಿಬೇಕು ಅಂತ ಏನೂ ನಿಯಮ ಇಲ್ಲ. ಅಂತ ಏನೂ ನಿಯಮ, ಯಾಕಂದ್ರೆ ಬಿದ್ದಿಲ್ಲ, ಎದ್ದಿಲ್ಲ, ತಗಲಿಸಿಲ್ಲ, ಇಟ್ಕೊಂಡಲ್ಲ ಇಟ್ಕೊಂಡಲ್ಲಿ ಕ್ರ್ಯಾಕ್ ಆಗ್ತದೆ. ಕ್ಯಾಲ್ಸಿಯಂ ಇಲ್ಲ, ಕ್ಯಾಲ್ಸಿಯಂ ಇಲ್ಲ. ಆ ಮೂಳೆ ಒಳಗೆ ಗಟ್ಟಿ ಯಾವಾಗಿರ್ತದೋ ಇಲ್ಲ ತನಕ ಕ್ಯಾಲ್ಸಿಯಂ ಇರ್ತದೋ ಅವ್ರಿಗೆ ಗಟ್ಟಿ ಇರ್ತಾವ. ಆ ಕ್ಯಾಲ್ಸಿಯಂ ಅನ್ನ ಈ ಶರೀರ ಅನೇಕ ರೀತಿಯಲ್ಲಿ ಉಪಯೋಗ ಮಾಡ್ಕೋತಾ ಇದೆ. ಡಯಾಲಿಸಿಸ್ನೊಳಗೆ ಈ ಮೂಳೆ ಒಳಗಿನ ಏನದು ಕ್ಯಾಲ್ಸಿಯಂ, ಮೂಳೆ ಒಳಗಿನ ಕ್ಯಾಲ್ಸಿಯಮ್ಮು ಶರೀರದ ಇತರ ಭಾಗಗಳು ಕಸಗೊಳ್ತಾ ಇದೆ ಡಯಾಲಿಸಿಸ್ ಟೈಮ್ನಲ್ಲಿ. 5 ವರ್ಷ 6 ವರ್ಷದ ತಪ್ಪದೆ ಡೈರಸ್ ನಡೀತಾ ಇದೆ ಅಂತಂದ್ರೆ ಎಲ್ಲಾದ್ರೂ ಇಂಥ ಪವಾಡ ಕೇಳಿರ ನೀವು? ಮ್ಯಾಕ್ಸಿಮಮ್ ಅಂದ್ರೆ ಚುಂಚನಗಿರಿ ಸ್ವಾಮೀಜಿ 2 ವರ್ಷ ತಗೊಂಡ್ರು, ಅದು ಏನು 3 ದಿವಸಕ್ಕೆ ಒಂದ್ಸಲ. ಇವ್ರು ಹಂಗಲ್ಲ, ಪ್ರತಿ ದಿವಸವೂ ಡಯಾಲಿಸಿಸ್. 5 ವರ್ಷ ಆಗೋಯ್ತಿದ್ರು, 6ನೇ ವರ್ಷ ಮುಗಿಲಿಕ್ಕೆ ಬಂತಿ ಅಂದ್ರೆ ಎಷ್ಟು ಕ್ಯಾಲ್ಸಿಯಂ ತಗೊಂಡಿರ್ಬಹುದು. ಅದರರ್ಥೇನು? ಬಿದ್ದ ಕಾಲು ಮುರ್ಕೋಬೇಕು ಅಂತೇನಿಲ್ಲ. ಅದಕ್ಕೆ ನಾನು ಮೊನ್ನೆ ಅಲ್ಲಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನಾನು ಕೂಡಿಸುವಾಗ ಏಳಿಸುವಾಗ ನೀನು ಹಿಡ್ಕೋತಾರ, ಹಿಂಗೆ ಹಿಡ್ಕೋತಾರ, ಹಿಂಗೆ ಹಿಡ್ಕೋತಾರ, ಹಿಂಗೆ ಹಿಡ್ಕೋತಾರ, ಎಲ್ಲ ಹಿಡ್ಕೊಂಡ್ರು ಸಹಿತ ಕ್ಯಾಲ್ಸಿಯಂ ಕಡಿಮೆ ಅದ. ಯಾವಾಗ ತಳಕ್ಕಂತದ ಪಟಕ್ಕಂತದ ಗೊತ್ತಿಲ್ಲ. ಅದಕ್ಕೆ ಭಾಳ ಹುಷಾರಾಗಿರ್ಬೇಕಿರಪ್ಪ ನೀವು ಅಂತ ಫೋನ್ ಮಾಡ್ದ ನಾ ಹೇಳಿದೆ. ಅದು ಕ್ಯಾಲ್ಸಿಯಂ ಅಷ್ಟೊಂದು ಭಯಾನಕ ಅಂದರೆ ಈ ವಿಕಾರಗಳು ನನಗೆ ಗೊತ್ತಾಗ್ತಾ ಇವೆ, ಇದರರ್ಥ ಇವು ಯಾವು ನಾನಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನನಗೆ ಗೊತ್ತಾಗ್ತದೆ, ಬಿದ್ದರೆ ಕಾಲು ಮುರಿತು ಅಂತ ಗೊತ್ತಾಗಬೇಕಾಗಿಲ್ಲ. ಬೀಳದೇನು ಇಟ್ಟಲ್ಲೇನೇ ಕಾಲು ಮುರಿಬಹುದು, ಇಟ್ಟಲ್ಲೇನು ಕಲಿಯೋದು, ಅದು ಏನಿಲ್ಲ ಅವ್ರಿಗೆ. ಯಾಕೋ ನೋವು ಅಂಗಡಿ ಕಟ್ಟದ್ ನೋಡೋ ಸುರೇಶ 2 ದಿವಸದಿಂದ ಅಂತೇಳಿ ಹೇಳ, ಅಷ್ಟೇ ಅವ್ರು ಹೇಳಿದ್ದು. ಇಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಯಾಕೋ ಬಹಳ ನೋವಾಗ್ಲಿಕ್ಕಂತದ್ ನೋಡಿ. ಇವ್ರೇನ್ ತಿಳ್ಕೊಂಡ್ರೆ ಏನೋ ಕ್ಯಾಚ್ ಆಗ್ಯದ ಅಂತ ತಿಳ್ಕೊಂಡು ಆಯಿಂಟ್ಮೆಂಟ್ ಹಚ್ಚಿ ಸಮಾಧಾನ ಮಾಡ. ಮರುದಿವಸ ಮತ್ತೆ ಇಲ್ಲೋ ಬಹಳ ನೋವಾಗ್ಲಿಕ್ಕಂತದ್ದು. ಆಮೇಲೆ ಮತ್ತೆ ಎಕ್ಸ್ರೇ ತಿಳಿಸ್ಯಾರ. ಎಕ್ಸ್ರೇ ಏನಿಲ್ಲ, ಅದು ಸರಿ ಹೋಗ್ತದೆ ಅಂತ ಅವರು ಮಾತ್ರೆ ಗಿತ್ರೆ ಕೊಟ್ಟು ಕುಡಿಸ್ಯಾರ. ಇಲ್ಲೋ ಬಹಳ ನೋವಾಗ್ಲಿಕ್ಕಂತ ಮತ್ತೆ ಮೂರ್ನಾಲ್ಕು ದಿವಸ ಹುಟ್ಟಿರ್ತಾರೆ. ಆವಾಗ ರಿಯಲ್ ಎಕ್ಸ್ರೇ ಎಕ್ಸ್ಪರ್ಟ್ಸ್ ಬಂದು ಅದನ್ನು ತೆಗೆದು ನೋಡಿದಾಗ ಒಂದು ಹೇರ್ ಕ್ರ್ಯಾಕ್ ಹಿಂಗಾಗಿದೆ, ಅಂದ್ರೆ ಈ ಮೂಳೆಗೆ ಸರಿಯಾಗಿ ಇಲ್ಲಿ ಅಡ್ಡ ಒಂದು ಹೇರ್ ಕ್ರ್ಯಾಕ್ ಆಗಿದೆ. ಆಮೇಲೆ ಅಲ್ಲೇ ಲೋಕಲ್ ಯಾರೋ ಒಬ್ರು ಕರ್ಕೊಂಡ್ಬಂದು ಅದಕ್ಕೆಲ್ಲ ಬ್ಯಾಂಡೇಜ್ ಹಾಕಿ ಪಿ ಓ ಪಿ ಏನಂತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕಿ ಅದನ್ನೆಲ್ಲ ಟೈಟ್ ಮಾಡಿ ಇಟ್ಬಿಟ್ರು. ಆಯ್ತು, ಒಂದು 15 ದಿವಸ ಅದರೊಳಗೆ ಹೋಯ್ತು. ಹೋದ್ಮೇಲೆ ಮುಂದೆ ಏನು ಮಾಡ್ಬೇಕೀಗ? ಅದು ಭಾರತ ನೋಡ್ರಿ ಪಾಪ, ಮೊದಲೇ ಕ್ಯಾಲ್ಸಿಯಂ ಇಲ್ಲ, ಅದು ಭಾರ ಆಗ್ತದೆ. ಅದು ಕೂಡ್ತೋ ಇಲ್ಲೋ ನಮಗೆ ಗೊತ್ತಾಗಲಿಲ್ಲ, ಎಕ್ಸ್ರೇ ತೆಗಿಲಿಲ್ಲ. ನಾವಲ್ಲಿ ಇದ್ದಾಗ ಋಷಿಕೇಶ್ ಇದ್ದಾಗ ಕಟ್ ಮಾಡಿ ತೆಗೆದ್ರು. ಕಟ್ ಮಾಡಿ ತೆಗೆದ್ರು ಇನ್ನೇನು ಹಗುರ ಆಯ್ತು ಅಂತ ಅನಿಸ್ಬೇಕೇ ಇಲ್ಲ, ಅದು ಇನ್ನೂ ಭಾರ ಅನಿಸ್ಬಿಡ್ತು ಸ್ವಾಮೀಜಿ. ಏನು ಮಾಡಬೇಕು? ಕೊನೆಗೆ ಕ್ರೇಪ್ ಹಾಕಿದ್ರು, ಕ್ರೇಪ್ ಹಾಕಿ ಕಟ್ಟಿದ್ರು. ಎಷ್ಟು ವಿಕಾರಗಳು ಈ ಶರೀರಕ್ಕೆ! ಅದಕ್ಕೆ ಅವ್ರು ಹೇಳ್ತಿರ್ತಾರೆ, ಈ ಶರೀರ ಇನ್ನೂ ಯಾಕದ ಅಂತ ಅದ ನನಗೆ ಗೊತ್ತಾಗ್ಬಾರ್ದು. ನಾವು ಉಳಿದು ಏನು ಮಾಡಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಿದೆ ಇದು ಶರೀರ? ಏನಕ್ಕೂ ಉಪಯೋಗ ಇಲ್ಲದ ಶರೀರ ಇನ್ನೂ ಇದೆ, ಆದ್ರೆ ಇಷ್ಟು ಮಾತ್ರ ಪರ್ಫೆಕ್ಟ್, ಪರ್ಫೆಕ್ಟ್ ಹೇಳ್ತಾರೆ ಅವರು. ಉಪನ್ಯಾಸ ಮುಗಿದ ತಕ್ಷಣ ನಾನು ಹೋಗಿ ಎದುರು ನಿಂತ್ಕೊಂಡೆ. ಸಿದ್ರೂಪಾನಂದ ಎಪ್ಪಡಿ ಧ್ವನಿ ಒಮ್ಮಿಲಟ್ಟ. ನಾವು ಉಪನ್ಯಾಸ ಮಾಡಿದ್ದಲ್ಲ, ಹೇಗಿತ್ತು ಉಪನ್ಯಾಸ ಅಂತ ಕೇಳಿದ್ರು. ತುಂಬ ಚೆನ್ನಾಗಿತ್ತು ಸ್ವಾಮೀಜಿ, ರೋರಿಂಗ್ ಆಗಿತ್ತು ಅಂತ ನಾನು ಅಂದೆ. ಇಪ್ಪು ಇಲ್ಲ, ಈಗಿಲ್ಲ, ನನಗೆ ಈಗ ಮಾತಾಡಲಿ ಬರೋಂಗಿಲ್ಲ. ಮತ್ತೆ ನಾವು ಸರಿದ್ರು ಅಂತ ಉಪನ್ಯಾಸ ಶುರು ಮಾಡಿ ಓ ಅಂತ ಬಂದ್ಬಿಡ್ತು ಧ್ವನಿ. ಎಂಥ ಧ್ವನಿ ಅದು! ಎಂಥ ಜೋಕ್ಗಳು, ಎಂಥ ಲಾಜಿಕ್ಗಳು ಬಂದ್ಬಿಡ್ತಾವಲ್ಲ. ಇದು ಈ ಶರೀರದ ಧರ್ಮ, ವಿಕಾರಗೊಳ್ತಾ ಇರೋದೇ ಈ ಶರೀರದ ಧರ್ಮ. ಇದು ವಿಕಾರಗೊಳ್ತಾ ಇದೆ, ಕ್ಷಣ ಕ್ಷಣ ವಿಕಾರಗೊಳ್ತಾ ಇರ್ತದೆ. ಅನಿಯತ ಸ್ವಭಾವ, ಅದನ್ನು ನಾನು ಹೇಳ್ತಾ ಇದ್ದೆ. ಇದಕ್ಕೆ ನಿಯತ್ತು ಅನ್ನೋದೇ ಇಲ್ಲ, ಹಿಂಗೆ ಹಂಗೆ ಅಂತ ಯಾವ ಪ್ರೋಟೋಕಾಲು ಇದಕ್ಕೆ ಇಲ್ಲ. ವಿದೌಟ್ ಎನಿ ಅಜೆಂಡಾ, ವಿದೌಟ್ ಎನಿ ಪ್ರೀ ಪ್ರೋಗ್ರಾಮ್, ತನ್ನ ಪಾಳಿ ತನ್ನ ಹೆಂಗೆ ಬೇಕು ಹಂಗೆ ಹೋಗ್ತಾ ಇರ್ತದೆ. ಹೌದಾ? ಅನಿಯತ ಸ್ವಭಾವ. ಹೋಗ್ಲಿ ಬಿಡಿ, ಇಷ್ಟೊಂದು ಬದಲಾವಣೆಗಳಲ್ಲಿ ಯಾವುದು ಒಂದು ಶಾಶ್ವತ ಇರಬಹುದು? ನ ಏಕ. ಅನಿಯತ ಸ್ವಭಾವ ನ ಏಕ, ಅದು ಒಂದೇ ಅಲ್ಲಪ್ಪ, ಅನೇಕ ತರಹದ. ಹೋಗ್ಲಿ, ಇದಕ್ಕೆ ಚೇತನವಾದ ಇದೆಯಾ? ನ. ಮತ್ತೆ ಹೇಗಿದೆ ಜಡ? ಇದು ಹೇಗಿದೆ? ಜಡವಾಗಿದೆ ಶರೀರ. ಚ ಮತ್ತು ಘಟವತ ಪರಿದೃಶ್ಯಮಾನ, ಈ ಘಟವು ನಮಗೆ ಎಷ್ಟು ಸ್ಪಷ್ಟವಾಗಿ ಅನುಭವಕ್ಕೆ ಕಂಡು ಬರ್ತಾ ಇದೆಯೋ ಅಷ್ಟೇ ಸ್ಪಷ್ಟವಾಗಿ ಈ ಶರೀರವು ಕೂಡ ಅನುಭವಕ್ಕೆ ಕಂಡು ಬರ್ತಾ ಇದೆ. ಪರಿದೃಶ್ಯಮಾನ, ಪರಿ ಉಪಸರ್ಗ, ದೃಶ್ ಧಾತು, ದೃಶ್ಯಮಾನ ಕಂಡು ಬರ್ತಾ ಇದೆ. ಪರಿದೃಶ್ಯಮಾನ ಭಾವ ವಿಕಾರ ವೇತ್ತ, ಎಷ್ಟೂ ಕಂಡು ಬಂದಪ್ಪ ಈ ಶರೀರದ ಎಲ್ಲ ಬದಲಾವಣೆಗಳನ್ನ, ಭಾವ ವಿಕಾರಗಳನ್ನ. ವೇತ್ತ ತಿಳಿಯುವವನು ಯಾರು? ಎಷ್ಟು ಶರೀರದ ಬದಲಾವಣೆಗಳು ಇವುಗಳನ್ನು ತಿಳಿಯುವವನು ಯಾರು? ವೇತ್ತ, ವೇತ್ತ ಅಂದ್ರೆ ತಿಳಿಯುವವನು. ಧಾತು ವಿದ್ಯ, ವಿದ್ಯು ಧಾತುನೇ ವೇತ್ತ, ತಿಳಿಯುವವನು. ಯಾರವನು? ಸ್ವಾತ್ಮ. ಸ್ವಾತ್ಮ ನಾನು. ಮತ್ತೆ ಎಲ್ಲ ಬಿಟ್ಟು ಬಂದಿರೋ ಅಲ್ಲ ಇದೆಯಾ? ಎಲ್ಲಿ ಬಿಟ್ಟು ಬಂದಿರೋ ಇದನ್ನ? ನಾನು ಎಲ್ಲೂ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ. ನಾನೇ, ನಾನೇ ಎಲ್ಲಿ ಬಿಟ್ಟು ಬರ್ತೀನ? ನಾನೇ ನಾನು. ನ ಭವತಿ, ಇಷ್ಟೊಂದು ಬದಲಾವಣೆಗಳು, ಇಷ್ಟೊಂದು ವಿಕಾರಗಳು, ಇಷ್ಟೊಂದು ನಾಶಗಳು, ಇಷ್ಟೊಂದು ವಿನಾಶಕಾರಿ ಗುಣಗಳು, ಕ್ಷಣ ಕ್ಷಣವು ಬದಲಾಗ್ತಾ ಗುಣಗಳು, ಇವುಗಳಿಂದ ಕೂಡಿದ ಈ ಶರೀರ ಸ್ವಾತ್ಮ ನಾನಾಗಲಿಕ್ಕೆ ಸಾಧ್ಯವಿಲ್ಲ. ಕಥಂ ಭವತಿ, ಹೇಗೆ ತಾನೇ ಸಾಧ್ಯ? ನ ಭವತಿ ಇತ್ಯರ್ಥ. ಕರ್ಮೇಂದ್ರಿಯೈ ಪಂಚಭಿರಂಜಿತೋ ಎಂ, ಓಕೆ ಬರ್ಕೊಡ್ರಿ. ಅಯಂ ಪ್ರಾಣ ಬರ್ಕೊಡ್ರಿ. ಅಯಂ ಪ್ರಾಣ ಕರ್ಮೇಂದ್ರಿಯೈ ಪಂಚಭಿ ಅಂಚಿತ. ಇನ್ನೊಸಲ, ಅಯಂ ಪ್ರಾಣ ಪಂಚಭಿ ಕರ್ಮೇಂದ್ರಿಯೈ ಅಂಚಿತ. ಪ್ರಾಣಮಯ ಕೋಶ ಏನ ಅನುಪೂರ್ಣ ಅನ್ನಮಯ ತೂ ಭವೇತ್, ಅನ್ನಮಯ ತೂ ಭವೇತ್ ಭವೇತ್ ಫುಲ್ ಸ್ಟಾಪ್. ಅಸೌ ಆತ್ಮವಾನ್ ಸಕಲ ಕ್ರಿಯಾಸು ಪ್ರವರ್ತತೆ. ಅರ್ಥ ನೋಡ್ಕೊಳ್ರಿ. ಅಯಂ ಶಬ್ದ ಬ್ರಕೆಟ್ನೊಳಗೆ, ಕೋಶ ಬ್ರಾಕೆಟ್ ಕಂಪ್ಲೀಟ್. ಈಗ ಇನ್ನೊಂದು ಕೋಶದ ಬಗ್ಗೆ ಮಾತಾಡ್ತಾರೆ. ಈವರೆಗೂ ಯಾವ ಕೋಶ ಮಾತಾಡಿದ್ರು? ಅನ್ನಮಯ ಕೋಶ. ಈಗ ಬೇರೆ ಇನ್ನೊಂದು ಕೋಶ, ಅದು ಇನ್ನೊಂದು ಕೋಶ ಯಾವುದು ಅನ್ನೋದು ನಿಮಗೆ ಗೊತ್ತಿದೆ, ಪ್ರಾಣಮಯ ಕೋಶ. ಅದು ಇಲ್ಲಿ ಬರ್ಕೋಬೇಕಾಗಿಲ್ಲ, ಅವರೇ ಹೇಳ್ತಾರೆ. ಇನ್ನೊಂದು ಅಯಂ ಕೋಶ ಪ್ರಾಣ ಪಂಚಭಿ ಕರ್ಮೇಂದ್ರಿಯೈ ಅಂಚಿತ. ಪಂಚ ಕರ್ಮೇಂದ್ರಿಯಗಳು ಮತ್ತು ಪ್ರಾಣ, ಆ ಪ್ರಾಣದೊಳಗ ಐದು ಪ್ರಾಣ ಕ್ರಿಯೆಗಳು. ಪ್ರಾಣ ಇದು ಮುಖ್ಯ ಒಂದು ಶಬ್ದ. ಆ ಪ್ರಾಣಕ್ಕೆ ಐದು ಚಟುವಟಿಕೆಗಳಿವೆ. ಐದು ಚಟುವಟಿಕೆಗಳು ಯಾವುವು? ಪ್ರಾಣ ಅಪಾನ ವ್ಯಾನ ಉದಾನ ಸಮ. ಇವು ಐದು ಆಕ್ಟಿವಿಟೀಸ್. ಒಟ್ಟಾರೆ ಎಲ್ಲವನ್ನು ಪ್ರಾಣ ಅಂತಾನೆ ಹೇಳ್ತಾರೆ. ಅವುಗಳವುಗಳ ಒಂದೊಂದು ಭಾಗವು ತೊಡಗುವ ಚಟುವಟಿಕೆಗೆ ತಕ್ಕಂತೆ ಅದರ ಹೆಸರು ಬೇರೆ. ಎಲ್ಲವೂ ಪವರೇ. ಆದರೆ ಒಂದು ಕಡೆಗೆ 20 horsepower ಅಂತಾರೆ, ಇನ್ನೊಂದು ಕಡೆಗೆ ಹೈ ಟೆನ್ಷನ್ ಅಂತಾರೆ, ಮತ್ತೊಂದು ಕಡೆ 11 kV ಅಂತಾರೆ, ಡೊಮೆಸ್ಟಿಕ್ನೊಳಗೆಲ್ಲ 240 ಅಂತಾರೆ. ಎಲ್ಲವೂ ಕರೆಂಟೆ. ಮಿನಿಚರ್ ಬರೋದ್ರೊಳಗೆ 0 current ಅಂತ ಹೇಳ್ತಾರೆ. 0 current ಏನಿಲ್ಲ, ಮುಟ್ ನೋಡ್ರಿ, ಅದು ಅದೇ ಕರೆಂಟೆ. ಏನು ಹೊಡಿಬೇಕು ಹೊಡೆದ ಹೊಡಿತು. ಹಂಗೆ ಪ್ರಾಣ ಇದು ಒಂದು, ಇದರ ಚಟುವಟಿಕೆಗಳು ಐದು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಐದು ಚಟುವಟಿಕೆಗಳು. ಆ ಚಟುವಟಿಕೆಗಳಿಗೆ ತಕ್ಕಂತೆ ಆ ಪ್ರಾಣದ ಹೆಸರು ಬೇರೆ ಆಗುತ್ತದೆ. ಇಂತಹ ಚಟುವಟಿಕೆಗಳು ಪ್ಲಸ್ ಐದು ಕರ್ಮೇಂದ್ರಿಯಗಳು ಅನುಪೂರ್ಣ ತುಂಬಿಕೊಂಡು ಅಂಚಿತ ಪ್ರಾಣಮಯ ಕೋಶ. ಇದು ಸೇರಿಕೊಂಡು ಏನನ್ಸುತ್ತದೆ? ಪ್ರಾಣಮಯ ಕೋಶ. ಏನ ಅನುಪೂರ್ಣ, ಯಾವ ಈ ಪ್ರಾಣದಿಂದ ತುಂಬಿಕೊಂಡು ಅನ್ನಮಯ ಆತ್ಮವಾನ್ ತೂ ಭವೇತ್. ಏನಾಗ್ಬಿಟ್ಟಿದೆ? ಆ ಪ್ರಾಣಮಯ ಅನ್ನಮಯವು ಪ್ರಾಣದಿಂದ ಪ್ರಾಣ ಕರ್ಮೇಂದ್ರಿಯಗಳಿಂದ ಕೂಡಿಕೊಂಡು ಅನ್ನಮಯ ಕೋಶವು ನಾನು ಅಂತ ಆಗ್ಬಿಟ್ಟಿದೆ. ಅನ್ನಮಯ ಕೋಶ ನಾನು ಅಂತ ಸುಮ್ ಸುಮ್ಮನೆ ಆಗಿಲ್ಲ. ಈ ಪ್ರಾಣನೂ ಹೋಗಿ ಹ್ಯಾಂಡ್ ಇನ್ ಹ್ಯಾಂಡ್, ಆಮೇಲೆ ಅವು ಕರ್ಮೇಂದ್ರಿಯಗಳು ಹೋಗಿ ಅವು ಹ್ಯಾಂಡ್ ಇನ್ ಹ್ಯಾಂಡ್ ಎಲ್ಲ ಕೂಡಿಕೊಂಡು ಏನಾಗ್ಬಿಟ್ಟಿದೆ? ನಾನು ನಾನು ನಾನು ಶರೀರ ನಾನು ಶರೀರ ನಾನು ಹುಟ್ಟಿದೆ, ನಾನು ಮಾಡ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ, ನಾನು ಅನ್ನುವುದು ಅಭಿಮಾನ ಅಲ್ಲಿ ಉಂಟಾಗಿದೆ. ಅಸೌ ದೇಹ ಸಕಲ ಕ್ರಿಯಾಸು ಪ್ರವರ್ತತೆ. ಈ ಪ್ರಕಾರವಾಗಿ ಈ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಎರಡೂ ಕೂಡಿಕೊಂಡು ಈ ದೇಹ ಏನ್ ಮಾಡ್ತದೆ? ಎಲ್ಲ ಚಟುವಟಿಕೆಗಳಿಗೂ ಚಟುವಟಿಕೆಗಳಲ್ಲಿ ಪ್ರವೃತ್ತವಾಗಿವೆ, ಪ್ರವರ್ತತೆ ಪ್ರವೃತ್ತವಾಗಿವೆ. ಯಾರ್ಯಾರು ಕೈ ಜೋಡಿಸಿದ್ದಾರೆ ನೋಡ್ರಿ, ಎಷ್ಟು ಎಷ್ಟು ಜನ ಕೈ ಜೋಡಿಸಿದ್ದಾರೆ ಇಲ್ಲಿ. ಪಂಚಕರ್ಮೇಂದ್ರಿಯಗಳು ಹೌದು, ಪ್ರಾಣ, ಪಂಚ ಪ್ರಾಣಗಳು, ಆಮೇಲೆ ಈ ಅನ್ನಮಯ ಶರೀರ, ಎಷ್ಟು ಕೈ ಜೋಡಿಸಿ ನನ್ನನ್ನು ನಾನು ಕಳ್ಕೊಂಡ್ಬಿಟ್ಟೇನೆ. ಎಕ್ಸಾಕ್ಟ್ಲಿ ಲೈಕ್ ಭಾರತ್, ಎಲ್ಲ ಕಡೆ ಕೈ ಜೋಡಿಸಿದ್ವಿ, ನಮ್ಮನ್ನು ನಾವು ಕಳ್ಕೊಂಡ್ಬಿಟ್ಟು. ಹಾ, ಪ್ರವರ್ತತೆ. ಓಕೆ, ಇನ್ನು ಮುಂದಿನ ಶ್ಲೋಕಗಳನ್ನು ಹೆಂಗೆ ಮಾಡ್ತೀರಿ ನೋಡ್ರಿ. ನಾನು ಸಂಜೆ ಕ್ಲಾಸು ಅವಾಗಿವಾಗ ತಗೋತಾ ಇರ್ತೇನೆ. ಸೊ ಆ ಶ್ಲೋಕಗಳನ್ನ ಬರ್ಕೊಂಡ್ಬಿಡೋದು ಒಳ್ಳೆಯದು ಅಥವಾ ನೋಡ್ತೇನೆ. ಯಾರು ನೆನಪು ಮಾಡೋದಿಲ್ಲ, ಸಂಪರ್ಕ ಇಟ್ಕೊಂಬುದಿಲ್ಲ, ನನಗೆ ಹೇಳೋದಿಲ್ಲ, ಏನು ಕೊರತೆ ಇಲ್ಲ, ಹೊರಗೆ ಹೋಗ್ಬಿಟ್ಟೆ ಅಂತಂದ್ರೆ ಯಾವ್ದು ಬೇಕು, ಏನು ಬೇಕು, ಯಾವ ಬೇಕು ಎಲ್ಲ ಸಿಗ್ತಾವೆ ನನಗೆ. ಈ ಅಡವಿ ಆಗಿದ್ಕೊಂಡು ನಾನು ಏನು ಕೊಡ್ಲಿಕ್ಕೆ ಸಾಧ್ಯ ನಿಮಗೆ? ಬರ್ಕೊಡ್ರಿ ಅಂತ ಹೇಳ್ತೇನೆ ಅಷ್ಟೇ, ಬರ್ಕೋಬೇಕಷ್ಟೇ. ಈಗ ಒಂದು 10 ಶ್ಲೋಕ ಬರ್ಕೊಡ್ರಿ. ಇದು ಈ 3 ಶ್ಲೋಕ ಅಂತ ಈಗ ನಾನು ಅನ್ವಯ ಹೇಳಿಬಿಟ್ಟೆ. ಆ ಶ್ಲೋಕಗಳನ್ನ ಬರ್ಕೋಬೇಕಾಗಿತ್ತು. ಅನ್ವಯ ಒಂದು ಶ್ಲೋಕ ಏನು ಮತ್ತೆ ಇಲ್ಲ ಅನ್ನೋ ಹೆಂಗೆ ಹೇಳಿಸ್ತೀವಿ? ಆದ್ರೆ ಇನ್ನು ಮುಂದಿನ ಶ್ಲೋಕಗಳು ಹಂಗಾಗಬಾರ್ದು. ಬರ್ಕೊಂಡ್ಬಿಡ್ಬೇಕು, ಅನ್ಲಿಕ್ಕೆ ಬರಬೇಕು, ಹೇಳಲಿಕ್ಕೆ ಬರಬೇಕು.